ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಥೈರಾಯ್ಡ್ ಗ್ರಂಥಿಯ ತುರ್ತು ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ವಿನಯ್ ಕುಮಾರ್ ಎಸ್, ಪ್ರಸ್ತುತಿ ಮಾಯಾರಾಮನ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ಇಷ್ಟು ದಿನ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಶುಗರ್ ಅದೇನು, ಬಿ ಪಿ ಅದೇನು, ಒಂದು ಸ್ವಲ್ಪ ಏನರ ಸಮಸ್ಯೆ ಬಂದ ಕೂಡಲೇ ಡಾಕ್ಟರ್ ನೀವು ಹೋದ ಕೂಡಲೇ ಕೇಳ್ತಿದ್ರು ಶುಗರ್ ಅದೇನು, ಬಿ ಪಿ ಅದೇನು. ಮತ್ತು ಇಷ್ಟು ಸಾಮಾನ್ಯ ಆಗಿಬಿಟ್ಟದಲ್ಲ, ಪ್ರತಿಯೊಬ್ಬರು ನಾವು ಮಾತಾಡುವಾಗ ಕೂಡ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ಅದ್ರ ಜೊತೆಗೆ ಮತ್ತೊಂದು ಸೇರಿಕೊಂಡದ, ಅದು ಥೈರಾಯ್ಡ್ ಸಮಸ್ಯೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಅದರ ಬಗ್ಗೆ ಮಾತನಾಡಲೇಬೇಕಾದದ್ದು. ಅದಕ್ಕಾಗಿ ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಥೈರಾಯ್ಡ್ ಗ್ರಂಥಿಯ ತುರ್ತು ಸಮಸ್ಯೆಗಳು ಅನ್ನುವಂಥದ್ದು. ಈ ವಿಷಯದ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಈಗ ನನ್ನ ಜೊತೆಗಿದ್ದಾರೆ ಡಾಕ್ಟರ್ ವಿನಯ್ ಕುಮಾರ್ ಎಸ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರಗಳು. ಮೊದಲಿಗೆ ಡಾಕ್ಟರ್ ಕಿರು ಪರಿಚಯ ಮಾಡ್ಕೊಂಡು ಬಿಡೋಣ ಅಂತ ಶ್ರೋತೃಗಳೇ. ಡಾಕ್ಟರ್ ವಿನಯ್ ಕುಮಾರ್ ಎಸ್ ಅವರು ಮೂಲತಃ ಧಾರವಾಡದವರು. ಎಂಬಿಬಿಎಸ್ ಪದವಿಯನ್ನು 2008 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಳಗಾವಿಯ ಜೆಎನ್ ಮೆಡಿಕಲ್ ಕಾಲೇಜ್ನೊಳಗ ಪಡೆದರು. ಎಂಡಿ ತುರ್ತು ಚಿಕಿತ್ಸಾಶಾಸ್ತ್ರ ವಿಭಾಗದೊಳಗ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆಯ ಎಸ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಾಲೇಜ್ನೊಳಗ 2015 ಪೂರ್ಣ ಮಾಡಿದರು. ಡಿಎನ್ಬಿ ಜನರಲ್ ಮೆಡಿಸಿನ್ ಪದವಿಯನ್ನು ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯೊಳಗ 2020 ಪಡ್ಕೊಂಡ್ರು. ಒಂದು ವರ್ಷಗಳ ಕಾಲ ಬೆಂಗಳೂರಿನ ಸೇಂಟ್ ಜಾನ್ ಆಸ್ಪತ್ರೆಯೊಳಗ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯ ಮಾಡಿದರು. ಇದಾದ ನಂತರ 4 ಕಾಲ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯ ಔಷಧ ಚಿಕಿತ್ಸಾ ವಿಭಾಗದೊಳಗ ರಿಜಿಸ್ಟ್ರಾರ್ ಆಗಿ ಕಾರ್ಯ ಮಾಡ್ಯಾರ. 2021 ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದೊಳಗ 2 ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ವಿನಯ್ ಕುಮಾರ್ ಎಸ್ ಅವರು, ಮೊದಲಿಗೆ ನಿಮ್ಗೆ ಥೈರಾಯ್ಡ್ ಗ್ರಂಥಿಯ ತುರ್ತು ಸಮಸ್ಯೆಗಳು ಈ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡ್ತಾರ, ಕಿವಿ ಕೊಟ್ಟು ಕೇಳ್ರಿ. ಆಮೇಲೆ ನಿಮ್ಮಲ್ಲಿರುವ ಪ್ರಶ್ನೆ, ನಾ ಈಗ ಹೇಳಿದ್ನಲ್ಲ ಥೈರಾಯ್ಡ್ ಗ್ರಂಥಿಯ ತುರ್ತು ಸಮಸ್ಯೆಗಳು, ಈ ವಿಷಯದ ಬಗೆಗಿನ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರಿಗೆ ಕೇಳುವ್ರಿ ಅಂತ ಮೊದಲಿಗೆ ಡಾಕ್ಟರ್ ವಿನಯ್ ಕುಮಾರ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೆಯದಾಗಿ ಥೈರಾಯ್ಡ್ ಗ್ರಂಥಿಯ ಪರಿಚಯ. ಥೈರಾಯ್ಡ್ ಗ್ರಂಥಿಯು ದೇಹದ ಅತಿ ದೊಡ್ಡ ಎಂಡೋಕ್ರೈನ್ ಗ್ರಂಥಿಯಾಗಿರುತ್ತದೆ. ಇದು ಕುತ್ತಿಗೆಯ ಕೆಳಭಾಗದಲ್ಲಿ ಶ್ವಾಸನಾಳದ ಮುಂದೆ ಇರುತ್ತದೆ. ಇದರ ತೂಕ 15-25 ಗ್ರಾಂ ಮತ್ತು ಇದು ಚಿಟ್ಟೆ ಆಕಾರದ ಗ್ರಂಥಿಯಾಗಿರುತ್ತದೆ. ಈ ಗ್ರಂಥಿಯು 3 ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಅವುಗಳಲ್ಲಿ T3 ಟ್ರೈಐಡೋಥೈರೋನಿನ್, T4 ಟೆಟ್ರಾಐಡೋಥೈರೋನಿನ್ ಅಥವಾ ಥೈರೋಕ್ಸಿನ್ ಮತ್ತು ಕ್ಯಾಲ್ಸಿಟೋನಿನ್. T3 ಮತ್ತು T4 ಅಯೋಡಿನ್ಗಳಿಂದ ಕೂಡಿದ ಆಮ್ಲಗಳಾಗಿರುತ್ತವೆ. ಇನ್ನು ಥೈರಾಯ್ಡ್ ಗ್ರಂಥಿಯ ಕಾರ್ಯಗಳೇನು? ಥೈರಾಯ್ಡ್ ಹಾರ್ಮೋನ್ಗಳಾದ T3 ಮತ್ತು T4 ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಯ ವೇಗವನ್ನು ಸಮತೋಲನ ಮಾಡುತ್ತವೆ. ಇದನ್ನು ಕೆಲೋರಿಜೆನಿಕ್ ಕ್ರಿಯೆ ಎಂದು ಹೇಳುತ್ತೇವೆ. ಸಾಮಾನ್ಯ ದೇಹದ ಬೆಳವಣಿಗೆಗೆ ಮತ್ತು ಅಸ್ಥಿ ಪಕ್ವತೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಹಾರ್ಮೋನ್ಗಳು ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವುದರಿಂದ ವ್ಯಕ್ತಿತ್ವದ ಹಾರ್ಮೋನ್ಗಳು ಎಂದು ಕರೆಯಲಾಗುತ್ತದೆ. ಥೈರಾಯ್ಡ್ ಸಮಸ್ಯೆಗಳು ಪ್ರಪಂಚದಾದ್ಯಂತ ಸಾಮಾನ್ಯವಾಗಿವೆ. ಮೆದುಳಿನಲ್ಲಿ ಹೈಪೋಥಾಲಮಸ್ ಮತ್ತು ಪಿಟ್ಯೂಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿಯ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಥೈರಾಯ್ಡ್ ಗ್ರಂಥಿ ದೋಷ ಉಂಟಾದಾಗ ಥೈರಾಕ್ಸಿನ್ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿಯಾದರೆ ಅದನ್ನು ಹೈಪೋಥೈರಾಯ್ಡಿಸಮ್, ಹಾಗೂ ಹೆಚ್ಚು ಉತ್ಪತ್ತಿಯಾದರೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಎಂದು ಕರೆಯುತ್ತೇವೆ. ಇನ್ನು ಹೈಪೋಥೈರಾಯ್ಡಿಸಮ್ ಅಂದರೇನು? ಥೈರಾಯ್ಡ್ ಗ್ರಂಥಿ ದೇಹಕ್ಕೆ ಬೇಕಾದಷ್ಟು ಥೈರಾಯ್ಡ್ ಹಾರ್ಮೋನ್ ಉತ್ಪಾದಿಸದಿದ್ದರೆ ರಕ್ತದಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಟ್ಟ ಕುಸಿಯುತ್ತದೆ. ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಎಂದು ಕರೆಯುತ್ತೇವೆ. ಹೈಪೋ ಎಂದರೆ ಕಡಿಮೆ ಎಂದರ್ಥ. ಹೈಪೋಥೈರಾಯ್ಡಿಸಮ್ ಯಾರಲ್ಲಿ ಕಂಡುಬರಬಹುದು? ಇದೊಂದು ಸಾಮಾನ್ಯ ರೋಗವೇ. ಹೈಪೋಥೈರಾಯ್ಡಿಸಮ್ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳ ಪಟ್ಟಿಯಲ್ಲಿ ಮಧುಮೇಹದ ನಂತರ ಎರಡನೇ ಸ್ಥಾನ ಪಡೆಯುತ್ತದೆ. ಇದೊಂದು ವಿಶ್ವವ್ಯಾಪಿ ಕಾಯಿಲೆ. ಎಲ್ಲ ವಯಸ್ಸಿನ ಜನರಲ್ಲಿ ಕಂಡುಬರುತ್ತದೆ, ನವಜಾತ ಶಿಶುವಿನಿಂದ ವಯಸ್ಕರರಲ್ಲಿ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 42 ಮಿಲಿಯನ್ ಜನರು ಥೈರಾಯ್ಡ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. 10 ಜನರಲ್ಲಿ ಒಬ್ಬರಿಗೆ ಲಘು ಪ್ರಮಾಣದ ಥೈರಾಯ್ಡ್ ವೈಫಲ್ಯ ಅಥವಾ ವೈಪರೀತ್ಯ ಅಂದರೆ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಇರಬಹುದು. ಹೈಪೋಥೈರಾಯ್ಡಿಸಮ್ ಉಂಟಾಗಲು ಕಾರಣಗಳೇನು? ಆಟೋಇಮ್ಯೂನ್ ಕಾಯಿಲೆ, ಥೈರಾಯ್ಡ್ ಗ್ರಂಥಿಯ ಶಸ್ತ್ರಚಿಕಿತ್ಸೆ, ವಿಕಿರಣ ಚಿಕಿತ್ಸೆ ದುಷ್ಪರಿಣಾಮ, ಅಯೋಡಿನ್ ಸಮೃದ್ಧ ಆಹಾರಗಳಾದ ಮೀನು, ಸಿಗಡೆ, ಗಿಣ್ಣ, ಮೊಸರು, ಹಾಲು, ಮೊಟ್ಟೆ, ಹಣ್ಣುಗಳಾದ ಸ್ಟ್ರಾಬೆರಿ, ಕ್ರ್ಯಾನ್ಬೆರಿ, ಅನಾನಸ್, ಅಯೋಡೀಕರಿಸಿದ ಉಪ್ಪು, ಇವುಗಳ ಕೊರತೆಯಿಂದ ಹುಟ್ಟಿನಿಂದ ಕಂಡುಬರುವ ಥೈರಾಯ್ಡ್ ವೈಫಲ್ಯ, ಕೆಲವು ಔಷಧಿಗಳ ಸೇವನೆಯಿಂದ, ಥೈರಾಯ್ಡ್ ಪ್ರತಿರೋಧಕಗಳು, ಹೃದಯ ಔಷಧಿಯಾದ ಅಮಯೋಡೋರನ್ ಮತ್ತು ಪಿಟ್ಯುಟರಿ ಕಾಯಿಲೆಯಿಂದ. ಇನ್ನು ಹೈಪೋಥೈರಾಯ್ಡಿಸಮ್ ರೋಗ ಲಕ್ಷಣಗಳೇನು? ರೋಗ ಲಕ್ಷಣಗಳು ಹೈಪೋಥೈರಾಯ್ಡಿಸಮ್ ಎಷ್ಟು ತೀವ್ರವಾಗಿದೆ ಎಂಬುದರ ಮೇಲೆ ಅವಲಂಬಿಸಿದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಇದರಲ್ಲಿ ವ್ಯತ್ಯಾಸ ಆಗಬಹುದು. ಕೆಲವೊಮ್ಮೆ ಯಾವುದೇ ಲಕ್ಷಣಗಳು ಇರದೇ ಇರಬಹುದು. ಇಂಥ ಸಂದರ್ಭದಲ್ಲಿ ನಿಮ್ಮ ವೈದ್ಯರು ಇತರ ಯಾವುದೇ ಕಾರಣಕ್ಕೆ ಪರೀಕ್ಷೆ ಮಾಡಿದಾಗ ಪತ್ತೆಯಾಗಬಹುದು ಅಥವಾ ಸಾಮಾನ್ಯ ಆರೋಗ್ಯ ಪರೀಕ್ಷೆ ಮಾಡಿದಾಗ ಕಂಡು ಬರಬಹುದು. ಕೆಲವೊಂದು ರೋಗ ಲಕ್ಷಣಗಳು ಹೊಸದಾಗಿ ನಿಮ್ಮಲ್ಲಿ ಕಂಡುಬಂದರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಇರಬಹುದು. ಅವುಗಳಲ್ಲಿ ಯಾವುದೆಂದರೆ ಗ್ವಾಯ್ಟರ್ ಅಥವಾ ಕತ್ತಿನಲ್ಲಿ ಬಾವು, ಅಶಕ್ತತೆ, ದಣಿವು, ಆಲಸ್ಯ, ಮರೆಗುಳಿತನ, ಆಲೋಚನೆಯಲ್ಲಿ ಮಂದಗತಿ, ದೇಹ ತೂಕದಲ್ಲಿ ಹೆಚ್ಚಳ, ಹಸಿವಿಲ್ಲದಿರುವುದು, ಅತಿಯಾದ ಚಳಿ, ಒಣ ಚರ್ಮ, ಅತಿಯಾದ ನಿದ್ದೆ, ಮಲಬದ್ಧತೆ, ತಿಂಗಳ ಋತುಚಕ್ರದಲ್ಲಿ ಏರುಪೇರು, ಅಕಾಲಿಕ ಮುಟ್ಟು, ಅತಿಯಾದ ಋತುಸ್ರಾವ, ಕಾಲುಗಳಲ್ಲಿ ಊತ, ಮುಖದಲ್ಲಿ ಬಾವು, ಅಧಿಕ ಕೊಲೆಸ್ಟ್ರಾಲ್, ಮಕ್ಕಳಲ್ಲಿ ಬೆಳವಣಿಗೆ ಇಲ್ಲದಿರುವುದು ಅಥವಾ ನಿಧಾನಗೊಳ್ಳುವುದು. ಹೈಪೋಥೈರಾಯ್ಡಿಸಮ್ ರಕ್ತ ಪರೀಕ್ಷೆಯಿಂದ ಖಚಿತಪಡಿಸಬಹುದು. TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು T3 T4 ಅಂಶವನ್ನು ರಕ್ತದಲ್ಲಿ ಪರೀಕ್ಷಿಸಲಾಗುವುದು. ಇದರಲ್ಲಿ TSH ಹೆಚ್ಚು ಇರುತ್ತದೆ ಮತ್ತು T3 T4 ಕಡಿಮೆ ಆಗಿರುತ್ತದೆ. ಹೈಪೋಥೈರಾಯ್ಡಿಸಮ್ ಚಿಕಿತ್ಸೆಗೆ ಹಾರ್ಮೋನ್ಗಳಾದ ಲಿವೋಥೈರಾಕ್ಸಿನ್ನನ್ನು ಕೊಡಲಾಗುವುದು. ಇನ್ನು ಮಿಕ್ಸಿಡಿಮಾ ಕೋಮಾ ಅಂದರೇನು? ಸಾಮಾನ್ಯವಾಗಿ ದೀರ್ಘಕಾಲದ ಹೈಪೋಥೈರಾಯ್ಡಿಸಮ್ ಅಥವಾ ಚಿಕಿತ್ಸೆ ನೀಡದ ಹೈಪೋಥೈರಾಯ್ಡಿಸಮ್ ಸ್ಥಿತಿಯಲ್ಲಿ ಮಿಕ್ಸಿಡಿಮಾ ಕೋಮಾ ಎನ್ನುವ ತುರ್ತು ಸ್ಥಿತಿ ಉಂಟಾಗಬಹುದು. ಇದು ಹೆಚ್ಚು ವಯಸ್ಸಾದ ಮಹಿಳೆಯರಲ್ಲಿ ಕಾಣುವುದು. ಸಾಮಾನ್ಯ ಪ್ರಚೋದಕ ಅಂಶಗಳು ಅಂದರೆ ಸೋಂಕುಗಳು, ನಿದ್ರಾಜನಕ ಮತ್ತು ಮೂತ್ರವರ್ಧಕ ಮಾತ್ರೆಗಳು, ಅತಿಯಾದ ತಂಪು ವಾತಾವರಣಕ್ಕೆ ಒಳಗಾದವರು ಮತ್ತು ತೀವ್ರ ಅನಾರೋಗ್ಯ. ಇದರ ರೋಗ ಲಕ್ಷಣಗಳೆಂದರೆ ಹೈಪೋಥೈರಾಯ್ಡ್ ರೋಗಿಯಲ್ಲಿ ಬದಲಾದ ಮಾನಸಿಕ ಸ್ಥಿತಿ, ಲಘೂಷ್ಣತೆ ಅಂದರೆ ದೇಹದ ತಾಪಮಾನ ತುಂಬ ಕಡಿಮೆ ಇರುವುದು, ಹೈಪೋನ್ಯಾಟ್ರಿಮಿಯಾ ಅಂದರೆ ರಕ್ತದಲ್ಲಿ ಸೋಡಿಯಂ ಲವಣಾಂಶ ಕಡಿಮೆ ಆಗುವುದು, ಹೈಪೋಗ್ಲೈಸಿಮಿಯಾ ಅಂದರೆ ರಕ್ತದಲ್ಲಿ ಗ್ಲುಕೋಸ್ ಅಂಶ ಕಡಿಮೆ ಆಗಿರಬಹುದು, ಕಡಿಮೆ ಹೃದಯ ಬಡಿತ ಹಾಗೂ ಕಡಿಮೆ ರಕ್ತದೊತ್ತಡ, ECGಯಲ್ಲಿ ಕಡಿಮೆ ವೋಲ್ಟೇಜ್ ಸಂಕೀರ್ಣ. ಮಿಕ್ಸಿಡಿಮಾ ಕೋಮಾ ಅನ್ನುವುದು ಒಂದು ವೈದ್ಯಕೀಯ ತುರ್ತು ಸ್ಥಿತಿಯಾಗಿರುತ್ತದೆ. ಹಾಗಾಗಿ ಇದಕ್ಕೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುವುದು. ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ ಆದ ಲಿವೋಥೈರಾಕ್ಸಿನ್ನನ್ನು ಪ್ರಾರಂಭಿಸಲಾಗುವುದು. ತದನಂತರ ದ್ರವಗಳು, ಸೋಡಿಯಂ ಲವಣಾಂಶವನ್ನು ಹಾಗೂ ಸ್ಟಿರಾಯ್ಡನ್ನು ಚಿಕಿತ್ಸೆಯಲ್ಲಿ ಕೊಡಲಾಗುವುದು. ಚಿಕಿತ್ಸೆ ಬೆಂಬಲಿಸುವ ಕ್ರಮಗಳು ನೀಡಲಾಗುತ್ತದೆ. ಹೊದಿಕೆಗಳಿಂದ ಮತ್ತು ವಾರ್ಮರ್ಗಳಿಂದ ಬಾಹ್ಯ ತಾಪಮಾನ ಹೆಚ್ಚಿಸುವುದು, ಪ್ರಚೋದಿಸುವ ಕಾರಣವನ್ನು ಪರಿಗಣಿಸಿ ಚಿಕಿತ್ಸೆ ನೀಡಲಾಗುವುದು. ಇನ್ನು ಹೈಪರ್ ಥೈರಾಯ್ಡಿಸಮ್ ಅಂದರೆ ಏನು? ಥೈರಾಯ್ಡ್ ಗ್ರಂಥಿ ದೇಹಕ್ಕೆ ಬೇಕಾದಷ್ಟು ಥೈರಾಯ್ಡ್ ಹಾರ್ಮೋನ್ ಉತ್ಪಾದಿಸುವುದಲ್ಲದೆ ರಕ್ತದಲ್ಲಿನ ಹೆಚ್ಚಿನ ಥೈರಾಯ್ಡ್ ಹಾರ್ಮೋನ್ಗಳ ಸಂಚಲನೆಯಿಂದ ಉಂಟಾಗುವ ಸ್ಥಿತಿಯನ್ನು ಹೈಪರ್ ಥೈರಾಯ್ಡಿಸಮ್ ಅನ್ನುತ್ತೇವೆ. ಹೈಪರ್ ಅಂದರೆ ಹೆಚ್ಚು ಎಂದರ್ಥ. ಹೈಪರ್ ಥೈರಾಯ್ಡಿಸಮ್ ಉಂಟಾಗಲು ಮುಖ್ಯ ಕಾರಣಗಳೆಂದರೆ ಮೊದಲನೆಯದಾಗಿ ಗ್ರೇವ್ಸ್ ಕಾಯಿಲೆ. ಇದು ಹೈಪೋಥೈರಾಯ್ಡಿಸಮ್ಗೆ ಅತ್ಯಂತ ಪ್ರಮುಖ ಕಾರಣ. ಇದು ಸ್ವಯಂ ನಿರೋಧಕ ಕಾಯಿಲೆಯಾಗಿದೆ. ಇದು ಥೈರಾಯ್ಡ್ ಗ್ರಂಥಿಯನ್ನು ಅದರ ಹೆಚ್ಚಿನ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಮನವೊಲಿಸುತ್ತದೆ. ಇದು 30-50 ವರ್ಷದೊಳಗಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಎರಡನೆಯದಾಗಿ ಥೈರಾಯ್ಡೈಟಿಸ್. ಥೈರಾಯ್ಡ್ ಗ್ರಂಥಿಯ ಉರಿಯೂತದಿಂದ ಈ ತೊಂದರೆ ಉಂಟಾಗುತ್ತದೆ. ಇದರಿಂದಾಗಿ ಥೈರಾಯ್ಡ್ ಗ್ರಂಥಿಯಲ್ಲಿ ಸಂಗ್ರಹವಾಗಿರುವ ಹಾರ್ಮೋನ್ ರಕ್ತಕ್ಕೆ ನಿಯಂತ್ರವಿಲ್ಲದೆ ಸೋರಿಕೆಯಾಗುತ್ತದೆ. ರೋಗಿಗೆ ಕತ್ತಿನಲ್ಲಿ ನೋವು ಕೂಡ ಉಂಟಾಗಬಹುದು. ಥೈರಾಯ್ಡೈಟಿಸ್ ಹೆಚ್ಚಾಗಿ ಮಹಿಳೆಯರಲ್ಲಿ ಪ್ರಸವದ ನಂತರ ಉಂಟಾಗುತ್ತದೆ. ಮೂರನೇದಾಗಿ ಥೈರಾಯ್ಡ್ ಗಂಟುಗಳು. ಇವು ಕೇವಲ ದ್ರವದಿಂದ ತುಂಬಿದ ಗಂಟುಗಳಾಗಿವೆ. ಈ ಗಂಟುಗಳು ಥೈರಾಕ್ಸಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಈ ಗಂಟುಗಳು ಅಭಿವೃದ್ಧಿಯಾಗುವ ಕಾರಣಗಳು ತಿಳಿದಿಲ್ಲ, ಆದರೆ ಇವು ಅನುವಂಶಿಕ ಕಾಯಿಲೆ ಆಗಿರಬಹುದು. ಥೈರಾಯ್ಡ್ ಹೈಪರ್ ಥೈರಾಯ್ಡಿಸಮ್ ರೋಗ ಲಕ್ಷಣಗಳು ಯಾವುದೆಂದರೆ ಮನದಲ್ಲಿ ಆತಂಕ, ಸಿಡುಕುತನ, ಚಡಪಡಿಕೆ, ಹೆದರಿಕೆ, ಮನಸ್ಥಿತಿಯ ಏರುಪೇರು, ಕೈಕಾಲು ನಡುಗುವುದು, ನಿದ್ರಾಹೀನತೆ, ಮಾಂಸಖಂಡಗಳಲ್ಲಿ ಬಲಹೀನತೆ, ಅತಿಯಾದ ಕೂದಲು ಉದುರುವಿಕೆ, ಹೆಚ್ಚು ಹಸಿವು, ಚೆನ್ನಾಗಿ ಊಟ ಮಾಡಿದರೂ ಕಡಿಮೆಯಾಗುತ್ತಿರುವ ತೂಕ, ಆಗಾಗ್ಗೆ ಮಲವಿಸರ್ಜನೆಗೆ ಹೋಗುವುದು, ಅತಿಯಾದ ಹೃದಯ ಬಡಿತ, ಅತಿಯಾದ ಬೆವರು ಬರುವುದು, ತಿಂಗಳ ಋತುಚಕ್ರದಲ್ಲಿ ಏರುಪೇರು, ಗರ್ಭಪಾತ ಅಥವಾ ಭ್ರೂಣ ನಷ್ಟಕ್ಕೆ ಕಾರಣವಾಗಬಹುದು, ಸಕಾರಣವಿಲ್ಲದೆ ಮೂಳೆ ಮುರಿತ, ಕಡಿಮೆ ಪೆಟ್ಟಿಂದ ಮೂಳೆ ಮುರಿತ, ಕಣ್ಣುಗಳ ಹೊರಚಾಚುಕೆ ಅಂದರೆ ದುರುಗುಟ್ಟಿ ಅಥವಾ ಸಿಟ್ಟಿನಿಂದ ನೋಡಿದಂತೆ ಪ್ರಮುಖ ಕಣ್ಣು ಗುಡ್ಡೆಗಳು, ಹೈಪರ್ಥೈರಾಯ್ಡಿಸಮ್ ಮಾಡುವ ಕಣ್ಣುಗಳ ತೊಂದರೆ ಕೆಲವೊಮ್ಮೆ ತೀವ್ರ ಸ್ವರೂಪ ಪಡೆಯಬಹುದು, ದೃಷ್ಟಿ ಮುಸುಕಾಗಬಹುದು, ತಲೆನೋವು ಬರಬಹುದು, ಕಣ್ಣಿನ ದೃಷ್ಟಿ ಕೂಡ ನಾಶವಾಗಿ ಅಂಧತ್ವಕ್ಕೆ ಕಾರಣವಾಗಬಹುದು. ಹೈಪರ್ಥೈರಾಯ್ಡಿಸಮ್ ಪತ್ತೆಗಾಗಿ ಪರೀಕ್ಷೆಗಳೆಂದರೆ ರಕ್ತದಲ್ಲಿ TSH, T3 ಮತ್ತು T4 ಮಟ್ಟಗಳ ಪರೀಕ್ಷೆಯಿಂದ ದೃಢಪಡಿಸಬಹುದು. TSH 0.5 ಕಡಿಮೆ ಆಗಿರುತ್ತದೆ ಹಾಗೂ T3, T4 ಹೆಚ್ಚಾಗಿರುತ್ತದೆ. ಥೈರಾಯ್ಡ್ ಪ್ರತಿಕಾಯ ಅಂದರೆ ಥೈರಾಯ್ಡ್ ಆಂಟಿಬಾಡೀಸ್, ಥೈರಾಯ್ಡ್ ಸ್ಕ್ಯಾನ್, ಇತರ ವಿಶೇಷ ಪರೀಕ್ಷೆಗಳನ್ನು ವೈದ್ಯರು ಮಾಡಿಸಬಹುದು. ಈ ಎಲ್ಲ ಪರೀಕ್ಷೆಗಳು ಥೈರಾಯ್ಡ್ ಯಾತಕ್ಕಾಗಿ ಅಸಹಜವಾಗಿ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿಯಲು ಸಹಕರಿಸುತ್ತವೆ. ಹೈಪರ್ ಥೈರಾಯ್ಡಿಸಮ್ ಜೀವಮಾನದ ರೋಗವಲ್ಲ, ಆದರೆ ಇದಕ್ಕೆ ತಾಳ್ಮೆ ಮತ್ತು ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ಸಂಪೂರ್ಣವಾಗಿ ಗುಣಪಡಿಸಬಹುದು, ಆದರೆ ಯಾವುದೇ ಚಿಕಿತ್ಸೆ ಪಡೆಯದಿದ್ದರೆ ಮಾರಕವಾಗಬಹುದು. ಆದ್ದರಿಂದ ನೀವು ಯಾವುದೇ ರೋಗ ಲಕ್ಷಣಗಳನ್ನು ಗಮನಿಸಿದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತವಾಗಿರುತ್ತದೆ. ಹೈಪರ್ ಥೈರಾಯ್ಡಿಸಮ್ಗೆ ಚಿಕಿತ್ಸೆಗೆ 3 ವಿಧಾನಗಳಿವೆ. ಮೊದಲನೆಯದಾಗಿ ಔಷಧಿಗಳು, ಥೈರಾಯ್ಡ್ ಪ್ರತಿರೋಧಕ ಔಷಧಿಗಳಾದ ಮೆಥಿಮೆಜೋಲ್ ಅಥವಾ ಪ್ರೊಪೈಲ್ ಥಯೋಯುರಸಿಲ್ ಅನ್ನು ಚಿಕಿತ್ಸೆಗೆ ಬಳಕೆ ಮಾಡುತ್ತೇವೆ. ಈ ಔಷಧಿಗಳು ಥೈರಾಯ್ಡ್ ಗ್ರಂಥಿಯ ಹೆಚ್ಚು ಹಾರ್ಮೋನ್ಗಳನ್ನು ತಯಾರಿಸುವುದನ್ನು ತಡೆಯುತ್ತವೆ. ಎರಡನೇದಾಗಿ ವಿಕಿರಣಶೀಲ ಅಯೋಡಿನ್ ಚಿಕಿತ್ಸೆ. ಅಯೋಡಿನ್ ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಗೆ ಅವಿಭಾಜ್ಯ ಅಂಗ, ಆದುದರಿಂದ ವಿಕಿರಣವುಳ್ಳ ಅಯೋಡಿನ್ ಅನ್ನು ಥೈರಾಯ್ಡ್ ಗ್ರಂಥಿ ಆಕರ್ಷಿಸುತ್ತದೆ ಹಾಗೂ ಇದನ್ನು ಶೇಖರಿಸುತ್ತದೆ. ಹೀಗೆ ವಿಪರೀತವಾಗಿ ವರ್ತಿಸುತ್ತಿರುವ ಥೈರಾಯ್ಡ್ ಗ್ರಂಥಿಯು ಸಣ್ಣ ಡೋಸ್ ವಿಕಿರಣವುಳ್ಳ ಅಯೋಡಿನ್ಗೆ ಸುಲಭವಾಗಿ ತುತ್ತಾಗುತ್ತದೆ. ಈ ಡೋಸ್ ಶರೀರಕ್ಕೆ ಇತರ ಹಾನಿ ಉಂಟು ಮಾಡಲು ತೀರ ಚಿಕ್ಕದು. ಅಲ್ಪ ಪ್ರಮಾಣದ ವಿಕಿರಣ ಅಯೋಡಿನ್ನನ್ನು ನುಂಗಿದಾಗ ಅತಿಯಾದ ಥೈರಾಯ್ಡ್ ಕೋಶಗಳು ಅದನ್ನು ಹೀರಿಕೊಳ್ಳುತ್ತವೆ ಮತ್ತು ಅದು ಅವುಗಳನ್ನು ನಾಶ ಮಾಡುತ್ತದೆ. ಇದು ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಈ ಚಿಕಿತ್ಸೆ ಹೊರ ರೋಗಿಯಾಗಿಯೇ ಪಡೆಯಬಹುದು, ಆಸ್ಪತ್ರೆಗೆ ದಾಖಲಾಗುವ ಅಗತ್ಯವಿಲ್ಲ. ಮೂರನೇದಾಗಿ ಶಸ್ತ್ರಚಿಕಿತ್ಸೆ. ಔಷಧಿಗಳಿಂದ ಉತ್ತಮವಾಗದಿದ್ದರೆ ವೈದ್ಯರು ಥೈರಾಯ್ಡ್ನ ಎಲ್ಲ ಅಥವಾ ಕೆಲವೊಂದು ಭಾಗವನ್ನು ತೆಗೆದುಹಾಕಬಹುದು. ಶಸ್ತ್ರಚಿಕಿತ್ಸೆ ಮೂಲಕ ರೋಗ ಪೀಡಿತ ಥೈರಾಯ್ಡ್ ಗ್ರಂಥಿಯನ್ನು ತೆಗೆದುಹಾಕುತ್ತಾರೆ. ಇದನ್ನು ಥೈರಾಯ್ಡೆಕ್ಟಮಿ ಎಂದು ಕರೆಯುತ್ತೇವೆ. ಶಸ್ತ್ರಚಿಕಿತ್ಸೆ ತೊಂದರೆ ಹಾಗೂ ಅದರ ಪರಿಣಾಮದಿಂದ ಇದು ಸಾಮಾನ್ಯವಾಗಿ ಮೊದಲನೆಯ ಆಯ್ಕೆ ಆಗಿರುವುದಿಲ್ಲ. ಇನ್ನು ಥೈರಾಯ್ಡ್ ಸ್ಟಾರ್ಮ್ ಅಂದರೇನು? ಇದು ಒಂದು ವೈದ್ಯಕೀಯ ತುರ್ತುಸ್ಥಿತಿ. ಇದು ಥೈರೋಟಾಕ್ಸಿಕೋಸ್ನ ತೀವ್ರ ಸ್ವರೂಪ. ಅಂದರೆ ರಕ್ತದಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳಾದ T4 ಅಂಶ ವಿಪರೀತವಾಗಿ ಹೆಚ್ಚಾಗಿರುತ್ತದೆ. ಹೈಪರ್ ಥೈರಾಯ್ಡಿಸಮ್ ಚಿಕಿತ್ಸೆಯನ್ನು ಸರಿಯಾಗಿ ಪಡೆಯದಿದ್ದರೆ ಅಥವಾ ನಿರ್ಲಕ್ಷಿಸಿದರೆ ಬರುವುದು. ಇದು ಸಾಮಾನ್ಯವಾಗಿ ಗ್ರೇವ್ಸ್ ಕಾಯಿಲೆ, ಮಲ್ಟಿನೋಡ್ಯುಲರ್ ಗ್ವೈಟರ್, ಟಾಕ್ಸಿಕ್ ಅಡಿನೋಮ ರೋಗಗಳಲ್ಲಿ ಕಂಡುಬರುತ್ತದೆ. ಇದನ್ನು ಪ್ರಚೋದಿಸುವ ಅಂಶಗಳು ಅಂದರೆ ನಂಜಿನ ಸೋಂಕು, ಹೃದಯಾಘಾತ, ರಕ್ತನಾಳ ಸಂಬಂಧಪಟ್ಟ ಘಟನೆಗಳು, ತೀವ್ರ ಹವಾಮಾನ ಏರುಪೇರು, ಚಯಾಪಚಯ ಅಡಚಣೆಗಳು, ದೀರ್ಘಾವಧಿಯ ಥೈರೋಟಾಕ್ಸಿಕೋಸ್ ಸ್ಥಿತಿ, ದೀರ್ಘಕಾಲದ ಅಪೌಷ್ಟಿಕತೆ. ರೋಗಿಯಲ್ಲಿ ಈ ಥೈರಾಯ್ಡ್ ಸ್ಟಾರ್ಮ್ ಲಕ್ಷಣಗಳು ಯಾವುದೆಂದರೆ ಹೆಚ್ಚಿನ ದೇಹ ಉಷ್ಣತೆ, ವಿಪರೀತ ಬೆವರುವುದು, ಅತಿಸಾರ, ತೀವ್ರ ತಳಮಳ, ತೇವ ಚರ್ಮ, ನಡುಕ, ಸ್ನಾಯು ಕ್ಷೀಣತೆ, ಅನಿಯಮಿತ ವೇಗದ ಹೃದಯ ಬಡಿತ, ಭ್ರಮೆಯುಳ್ಳ ಬದಲಾದ ಮನಸ್ಥಿತಿ. ಈ ತುರ್ತು ಸ್ಥಿತಿಯನ್ನು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮಾಡಲಾಗುವುದು. ಥೈರಾಯ್ಡ್ ಪ್ರತಿರೋಧಕ ಔಷಧಿಗಳಾದ ಆ್ಯಂಟಿಥೈರಾಯ್ಡ್, ಮೆಥಿಮಿಜೋಲ್ ಅಥವಾ ಪ್ರೊಪೈಲ್ ಥಯೋಯುರಸಿಲ್ ಹಾಗೂ ಅಯೋಡಿನ್ ಚಿಕಿತ್ಸೆ ಮತ್ತು ಸ್ಟಿರಾಯ್ಡ್ ಹಾಗೂ ಬೀಟಾ ಬ್ಲಾಕರ್ಸ್ಗಳನ್ನು ಬಳಸಲ್ಪಡುತ್ತದೆ. ಚಿಕಿತ್ಸೆಗೆ ಬೆಂಬಲ ಕ್ರಮಗಳಾದ ಜ್ವರ ನಿವಾರಕಗಳು, ತಂಪಾಗಿಸುವ ಕ್ರಮಗಳನ್ನು ಬಳಸಲ್ಪಡುತ್ತದೆ ಹಾಗೂ ಲವಣಾಂಶ ಮಟ್ಟವನ್ನು ಸರಿಪಡಿಸಲಾಗುತ್ತದೆ. ಇನ್ನು ಈ ಅಯೋಡಿನ್ ಬಗ್ಗೆ ಕೂಡ ಮಾತಾಡ್ತಿದ್ರಿ ನೀವು. ಹೌದು. ಅಯೋಡಿನ್ ಸಮೃದ್ಧ ಆಹಾರಗಳು ಯಾವುವು ಅಂತ ಹೇಳಿದ್ರೆ ಅಯೋಡಿನ್ ಸಮೃದ್ಧ ಆಹಾರಗಳೆಂದರೆ ಮೀನು, ಸಿಗಡೆ, ಮೊಸರು, ಮೊಟ್ಟೆ, ಹಣ್ಣುಗಳಾದ ಸ್ಟ್ರಾಬೆರಿ, ಕ್ರೇನ್ಬೆರಿ ಮತ್ತು ಅನಾನಸ್ಸು, ಅಯೋಡೀಕರಿಸಿದ ಉಪ್ಪು ಮುಂತಾದವುಗಳು ಅಯೋಡಿನ್ ಸಮೃದ್ಧ ಆಹಾರ. ಈಗ ಒಟ್ಟಿನ ಮೇಲೆ ಹೇಳಬೇಕಂತಂದರೆ ಈಗ ಶುಗರ್ ಕಡಿಮೆ ಆದರೆ ಬಾಹ್ಯವಾಗಿ ಕೊಟ್ಟು ನಾರ್ಮಲ್ ಸಿಗ್ತಾ ಇರ್ತಾರೆ, ಹೆಚ್ಚಾತಂದ್ರೆ ನಿಯಂತ್ರಣ ಮಾಡ್ತಾರೆ. ಅದೇ ಥರನೇ ಥೈರಾಯ್ಡ್ ಅಂಶ ಕೂಡ ಅಂತ ಹೇಳ್ತೀರಿ ಡಾಕ್ಟರ್? ನಿಜ, ಅದೇ ಸೇಮ್ ಥರನೇ ಚಿಕಿತ್ಸೆ ಆಗುವುದು. ಈಗ ಹೈಪರ್ ಫಂಕ್ಷನಿಂಗ್ ಇದ್ದರೆ ಅದನ್ನು ಫಂಕ್ಷನ್ ಕಮ್ಮಿ ಮಾಡಲಾಗುತ್ತದೆ ಹಾಗೂ ಲೋ ಫಂಕ್ಷನಿಂಗ್ ಇದ್ದರೆ ಥೈರಾಯ್ಡ್ನ ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್. ನಮ್ಮ ಶ್ರೋತೃಗಳೆಲ್ಲ ಕೇಳಿರ್ತಾರೆ, ಇನ್ನು ಅವರ ಪ್ರಶ್ನೆಗಳನ್ನು ಆಲಿಸುವಂತಹ ಸಮಯ ಈಗ. ಒಂದೊಂದೇ ಪ್ರಶ್ನೆಗಳನ್ನು ತಗೊಳ್ಳೋಣ ಅಂತ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಬಾಗಲಕೋಟೆಯಿಂದ ಯಾರು ಮಾತಾಡೋದು? ಕಳಿಮನಿ ಅಂತ ಮೇಡಮ್ ಅವರ. ಕಳಿಮನಿ, ಹಾ ಕೇಳ್ರಿ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ ಸರ್. ಇದು ಥೈರಾಯ್ಡ್ ಇದಕ್ಕೆ ಟ್ಯಾಬ್ಲೆಟ್ಸ್ ಸಿಗ್ತಾವಲ್ಲ ಸರ್? ಹಾ ಸಿಗ್ತಾವಲ್ಲ ಸರ್, ಹೊರಗಡೆ ಸರ್ ಸಿಗ್ತಾವ? ಅಂದ್ರೆ ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಇದ್ರೆ ಸಿಗ್ತಾವ್ರಿ ಎಲ್ಲರಿಗೂ? ಹಾ ಸರ್, ಇಲ್ಲಿ ಕುಮಾರ್ ತೊಗೊಂಡ್ ಮಾಡಿ ಸರ್. ಅಲ್ಲ, ನೀವು ಮೊದ್ಲ ಡಾಕ್ಟರ್ ಹೇಳ್ತಾರ, ನೀವು ಮೊದ್ಲ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಥೈರಾಯ್ಡ್ ಸಮಸ್ಯೆ ಅದ ಏನು ಅಂತೇಳಿ. ಅವಾಗ ನಿಮಗ ಥೈರಾಯ್ಡ್ ಸಮಸ್ಯೆ ಒಂದ್ ವೇಳೆ ಇತ್ತು ಅಂತಂದ್ರ ವೈದ್ಯರು ನಿಮ್ಗೆ ಹೇಳ್ತಾರೆ ಇದನ್ನ ತಗೋಬೇಕು ಅಂತೇಳಿ. ಈಗ ಫಸ್ಟ್ ನೀವು ಥೈರಾಯ್ಡ್ ಕಾರ್ಯ ಪರೀಕ್ಷೆಗಳನ್ನು ಮಾಡಿಸ್ರಿ, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನ್ರೆ ಡಿಫ್ರೆನ್ಸಸ್ ಅಥವಾ ನಾರ್ಮಲ್ ಮಟ್ಟಕ್ಕಿಂತ ಜಾಸ್ತಿ ಅಥವಾ ಕಮ್ಮಿ ಇದ್ರೆ ವೈದ್ಯರ ಸಹಾಯ ತಗೊಳೋದು ಬೆಟರ್ ನೀವು. ಈಗ ನಾನು ಈಗ ಮುಂಚೆನೆ ಹೇಳಿದೆ, ಇವಾಗ ರೋಗ ಲಕ್ಷಣಗಳನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ನೀವು. ಸೊ ಅದ್ರ ಮೇಲೆ ಏನಂದ್ರಿ ಆಹಾರ? ಈಗ ಜನರಲಿ ಎಲ್ಲ ಆಹಾರನೂ ಸೇವಿಸಬಹುದ್ರಿ, ಆದ್ರೆ ಹೈಪೋಥೈರಾಯ್ಡಿಸಮ್ ಇದ್ದ ಪೇಷಂಟ್ಗಳಲ್ಲಿ ಕೆಲವೊಂದು ಆಹಾರಗಳನ್ನು ನಾವು ಮಿತವಾಗಿ ತಿನ್ನೋಕೆ ಹೇಳ್ತೀವಿ. ಅವುಗಳಲ್ಲಿ ಎಲೆಕೋಸು, ಹೂಕೋಸು, ಆಮೇಲೆ ಸಾಸಿವೆ, ಕಡಲೆಕಾಯಿ ಮುಂತಾದಗಳನ್ನ ಸ್ವಲ್ಪ ಮಿತವಾಗಿ ತಿನ್ನೋಕೆ ಹೇಳ್ತೀವಿ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ನಾವು ಗೋಕುಲ್ ರೋಡ್ ಇಂದ ಮಾತಾಡೋದು, ಹುಬ್ಬಳ್ಳಿಯಿಂದ ಮಂಜುನಾಥ್ ಅಂತಂದ್ರೆ. ನಮಸ್ಕಾರ ಮಂಜುನಾಥ್, ಪ್ರಶ್ನೆ ಕೇಳ್ರಿ. ನಮಸ್ಕಾರ ಡಾಕ್ಟರ್. ನಮಸ್ತೆ, ಹೇಳ್ರಿ. ಇದು ಮಕ್ಕಳಿಗೆ ಸರಿ ಬರ್ತೀರ ವಯಸ್ಸಿನ ಮ್ಯಾಲೆ ಬರುತ್ತೆ ಅಂತ ರೀ ಇದು ರೋಗ ಅಲ್ಲ ಥೈರಾಯ್ಡ್? ಇದು ಯಾರಾದ್ರೂ ಬರ್ಬೋದ್ರಿ, ಅದಕ್ಕೆ ನವಜಾತ ಶಿಶುವಿಂದ ಹಿಡಿದು ವಯಸ್ಕರಲ್ಲಿ ಬರ್ಬೋದು. ಹಾಗಾಗಿ ಇದರ ರೋಗ ಲಕ್ಷಣಗಳು ನಮ್ಮಲ್ಲಿ ನಾವು ಅದನ್ನ ರೋಗ ಲಕ್ಷಣಗಳು ಇದ್ರೆ ಅದನ್ನ ಡಾಕ್ಟರ್ ಹತ್ರ ನೀವು ಇಮಿಡಿಯೇಟ್ ಕನ್ಸಲ್ಟ್ ಮಾಡೋದು ಬೆಟರ್. ಅವಾಗ ರಕ್ತದಿಂದ ಪರೀಕ್ಷೆ ಮಾಡಿ, ಆಮೇಲೆ ತದನಂತರ ಏನರ ಅಡಿಷನಲ್ ಟೆಸ್ಟ್ ಬೇಕಾದ್ರೆ ಸ್ಕ್ಯಾನು ಅಥವಾ ಫರ್ದರ್ ಟೆಸ್ಟ್ ಮಾಡ್ತೀವಿ. ಹಾ, ರಕ್ತ ಪರೀಕ್ಷೆನೆ ಫಸ್ಟ್ ಮಾಡೋದು, ಅದ ನಂತರ ನೆಕ್ಸ್ಟ್ ಬೇಕಾಗಿದ್ದ ಟೆಸ್ಟ್ಗಳನ್ನ ಮಾಡ್ತೀವಿ. ವಯಸ್ಸಿನ ಮಿತಿ ಇಲ್ಲ, ವಯಸ್ಸಿನ ಮಿತಿ ಇಲ್ಲ, ಮತ್ತು ಮಹಿಳೆಗಂತೂ ಪುರುಷರಿಗಂತೂ ಇಲ್ಲ. ಇಲ್ಲ ಇಲ್ಲ, ಯಾವುದೇ ವಯಸ್ಸಿನವರಾಗಿರ್ಬಹುದು ಅಥವಾ ಮಹಿಳೆ ಪುರುಷ ಯಾರಿಗೂ ಆದ್ರೂ ಬರಬಹುದು ಥೈರಾಯ್ಡ್ ಸಮಸ್ಯೆ ಅನ್ನೋದು ಅನ್ನುವಂಥದ್ದು. ಧನ್ಯವಾದ ಮಂಜುನಾಥ್, ನಿಮ್ಗೆ ಉತ್ತರ ಸಿಕ್ಕದ ಅನ್ಕೋತೀನಿ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾನು ಧ್ರುವ ಬಾಲ್ಕುಟ್ ಇದ್ದೀನಿ. ನಮಸ್ಕಾರ ಡಾಕ್ಟರ್. ನಮಸ್ತೆ, ಹೇಳ್ರಿ. ನಮಸ್ಕಾರ. ಈಗ ಥೈರಾಯ್ಡ್ ಥೈರಾಕ್ಸಿನ್ ಕೊಟ್ಟು ಕಡಿಮೆ ಮಾಡ್ತಾರ, ರೇಡಿಯೋ ಅಯೋಡಿನ್ ಕೊಟ್ಟು ಕಡಿಮೆ ಮಾಡ್ತಾರ. ಈ ರೇಡಿಯೋ ಅಯೋಡಿನ್ ಸೈಡ್ ಇಫೆಕ್ಟ್ಸ್ ಅವೆ ಡಾಕ್ಟರ್? ಆಮೇಲೆ ಥೈರಾಕ್ಸಿನ್ ಲೈಫ್ ಲಾಂಗ್ ತಗೋಕಾಗ್ತಾ ಇದೆ. ಒಂದು ಎರಡನೇ ಪ್ರಶ್ನೆ ಅಂದ್ರೆ ಗಂಡಸರಿಗಿಂತ ಲೇಡಿಗೆ ಹೇಳ್ತಿರ್ತದೆ ಥೈರಾಯ್ಡ್. ಹೌದು, ಎರಡನೇ ಮೂರೇ ಸರಿ ಜೆನೆಟಿಕ್ ಫ್ಯಾಕ್ಟರ್ಸ್ ಕಾಸ್ ಆಗ್ತದೆ. ಆಮೇಲೆ ಫಾರಿನ್ ದಾಗ ಜೆನೆಟಿಕ್ ಇಂಜಿನಿಯರಿಂಗ್ ಇಲ್ಲಿ ಮೊದ್ಲೇ ಡಿಟೆಕ್ಟ್ ಮಾಡ್ಬಿಡ್ತಾರೆ ಅವರು ಹುಟ್ಟಿದ ಕೂಡಲೇ ಥೈರಾಯ್ಡ್ ಇರೋದು ಅಂತೇಳಿ. ಇದು ಅಂದ್ರಿ. ಆಮೇಲೆ ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಕೊಡ್ಬೋದಾ, ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ಬೋದಾ ಅಂತ? ಮೊದಲನೇದಾಗಿ ಈಗ ಲಿವೋಥೈರಾಕ್ಸಿನ್ ಅಂದ್ರಿ ನೀವು ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ. ಸೊ ಅದನ್ನ ಜನರಲಿ ನಾವು ಫಸ್ಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಮೊದಲನೆಯ ಚಿಕಿತ್ಸೆ ಅದನ್ನೇ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಸಪೋಸ್ ಈಗ ಅದರಿಂದ ಕಡಿಮೆ ಆಗ್ತಾ ಇಲ್ಲ ಅಥವಾ ರೋಗ ಲಕ್ಷಣಗಳು ಪರ್ಸಿಸ್ಟೆಂಟ್ ಇದ್ರೆ ರೋಗಿಯ ವಯಸ್ಸು ಹಾಗೂ ಪ್ರೆಸೆಂಟೇಷನ್ ಮೇಲೆ ಹೋಗುತ್ತೆ. ಸೊ ರೇಡಿಯೋ ಆಕ್ಟಿವ್ ಅಯೋಡಿನ್ ಬಂದ್ಬಿಟ್ಟು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಅದನ್ನು ಕೆಲವೊಂದು ಸೆಲೆಕ್ಟೆಡ್ ಗ್ರೂಪ್ ಆಫ್ ಪೇಷಂಟ್ಸ್ಗೆ ಅದನ್ನು ಬಳಸ್ತೇವೆ. ಯಾಕಂದರೆ ಅದರದ್ದು ಸೈಡ್ ಅಡ್ವರ್ಸ್ ಎಫೆಕ್ಟ್ ನೀವೇ ಹೇಳಿದ್ರಿ, ಅದನ್ನು ಲೈಫ್ ಲಾಂಗ್ ಅವರು ಥೈರಾಕ್ಸಿನ್ ಸಪ್ಲಿಮೆಂಟೇಷನ್ ಬೇಕಾಗುತ್ತೆ ಅವರಿಗೆ, ಯಾರು ರೇಡಿಯೋ ಆಕ್ಟಿವ್ ಚಿಕಿತ್ಸೆ ತೊಗೊಂತಾರಲ್ಲ. ಸೊ ಅದು ಏನಂದರೆ ನಾವು ಓವರ್ ಆಕ್ಟಿವ್ ಇರೋ ಥೈರಾಯ್ಡ್ ಗ್ಲ್ಯಾಂಡ್ನ ನಾಶ ಮಾಡ್ದಂಗಾಗುತ್ತೆ. ಸೊ ಹೊರಗೆ ನಾವು ಅಡಿಷ್ನಲ್ ಸಪ್ಲಿಮೆಂಟ್ಸ್ ಲೈಫ್ ಲಾಂಗ್ ಆಗಿ ಅವರು ತೊಗೊಳ್ಬೇಕಾಗುತ್ತೆ ಅವಾಗ. ಸೊ ಜನರಲಿ ಇದನ್ನು ಪ್ರೆಗ್ನೆನ್ಸಿ ಒಳಗೆ ಅಥವಾ ಗರ್ಭಧಾರಣೆ ಬಯಸುವ ಹೆಣ್ಮಕ್ಕಳಲ್ಲಿ ಈ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಧನ್ಯವಾದ. ಹಲೋ, ಎಸ್ ಜಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಬಂದ್ ಮಾಡಿ, ನಾನು ನಿಯಮಿತ ಕೇಳೋದು ಉದಯ ಟೇಲರ್ ಸ್ಟೂಡಿಯೋದಿಂದ ಮಾತಾಡ್ತಾ ಇರೋದು. ಗುರುನಾಥ್ ಅವರು ಪ್ರಶ್ನೆ ಕೇಳ್ರಿ ಮೇಡಮ್. ಈಗ ಮಾನವನ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿಯ ಕೆಲಸ ಏನು ಅಂತ ಒಟ್ಟು ವಿಕೃತವಾಗಿ ಹೇಳ್ತೀರಾ? ನಾನು ಮುಂಚೆನೆ ಹೇಳಿದೆ ರೀ, ಅದ್ರ ಪರಿಚಯ ನಿಮಗೆ ಇಲ್ಲ, ಅದ ಸ್ವಲ್ಪ ರಿಪೀಟ್ ಬರ್ಲಿಲ್ಲರಿ ನಿಮ್ದು ಪೇಟಿಗೆ ಒಳಗ. ಆದ್ರೆ ನೀವು ಅದ್ರ ಇವನ ಹೇಳಿದ್ರಿ ಏನಂದ್ರ ಅದಕ್ಕೆ ಬರುವ ಆರೋಗ್ಯದ ಬಗ್ಗೆ ಹೇಳಿದ್ರಿ. ಆದ್ರೆ ಅದ್ರದ್ದು ಹೇಳ್ತೀನಿ, ಅದ್ರದ್ದು ಥೈರಾಯ್ಡ್ ಗ್ರಂಥಿಯ ಕಾರ್ಯಗಳೇನಂದ್ರೆ, ಥೈರಾಯ್ಡ್ ಹಾರ್ಮೋನ್ಗಳಾದ T3 ಮತ್ತು T4 ದೇಹದಲ್ಲಿ ಮೆಟಬಾಲಿಸಂ ಕ್ರಿಯೆಯನ್ನು ವೇಗವನ್ನು ಸಮತೋಲನ ಮಾಡುತ್ತವೆ. ಅದಕ್ಾಗಿ ಇವಕ್ಕೆ ಕ್ಯಾಲೋರಿಜೆನಿಕ್ ಕ್ರಿಯೆ ಎಂದು ಹೇಳ್ತೇವೆ. ಆಮೇಲೆ ದೇಹದ ಬೆಳವಣಿಗೆಗೆ ಮತ್ತು ಅಸ್ಥಿಪಕ್ವತೆಗೆ ಅಂದ್ರೆ ಸ್ಕೆಲಿಟಲ್ ಗ್ರೋತ್ಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಹಾರ್ಮೋನ್ ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರೋದ್ರಿಂದ ವ್ಯಕ್ತಿತ್ವದ ಹಾರ್ಮೋನ್ ಎಂದು ಕರೆಯುತ್ತೇವೆ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್ ರೀ. ನಮಸ್ತೆ. ನಾನು ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡ್ತೀನಿ. ಕೇಳ್ರಿ, ಪ್ರಶ್ನೆ ಕೇಳ್ರಿ ಶಿವಲಿಂಗ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ. ನಮಸ್ತೆ ಹೇಳ್ರಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ರೆ ಅದನ್ನ ಎಲ್ಲಾ ಕೇಳುವ ಪರವಾಗಿ ಧನ್ಯವಾದಗಳು ಹೇಳ್ತೇನೆ ಮೊದಲಿಗೆ ರೀ. ಓಕೆ, ಥ್ಯಾಂಕ್ಸ್. ಅದ ಥೈರಾಯ್ಡ್ ಗ್ರಂಥಿ ಸಮಸ್ಯೆ ಬರ ಹಾಗೆ ಮುಂಜಾಗ್ರತಾ ಕ್ರಮ ಏನಾದ್ರೆ ಹೇಳಲ್ಲ ಸರ್ ನಮಗೆ? ಇದು ಜನರಲಿ ಇವಾಗ ಒಬ್ರು ಮುಂಚೆ ಪ್ರಶ್ನೆ ಕೇಳಿದ್ರು, ಇದು ಅನುವಂಶಿಕನ ಹೆರಿಡಿಟರಿ ಇರ್ಬೋದಾ ಅಂತೇಳಿ. ಸೊ ಜನರಲಿ ನಮ್ಮ ತಂದೆ ತಾಯಿಯಲ್ಲಿದ್ದರೆ ಇದು ಮಕ್ಕಳಲ್ಲಿ 70% ಬರುವ ಸಾಧ್ಯತೆ ಇದೆ. ಸೊ ಈಗ ನಮ್ಮ ತಂದೆ ತಾಯಿಯಲ್ಲಿ ಯಾರು ಥೈರಾಯ್ಡ್ ಮೆಡಿಕೇಶನ್ಸ್ ಮೇಲಿದ್ದರೆ ನಾವು ಅವರ ಮಕ್ಕಳುಗಳು ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಮುಂಚೆನೆ ಜಾಗೃತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಜನರಲಿ 35 ವರ್ಷ ಆದಮೇಲೆ ಎವ್ರಿ 5 ವರ್ಷಕ್ಕೆ ತದನಂತರ ಥೈರಾಯ್ಡ್ ಕಾರ್ಯ ಪರೀಕ್ಷೆಗಳನ್ನು ಮಾಡಿಸೋದು ಉತ್ತಮ. ಯಾರಾದರೂ ಪರವಾಗಿಲ್ಲ, TFT ಅಂತ ಹೇಳ್ತೀವಿ. ಥೈರಾಯ್ಡ್ ಯಾವ ಆಕಾರದಾಗಿರ್ತದೆ ಸರ್? ಒಂದು ಸ್ವಲ್ಪ ಚಿಟ್ಟೆ ಆಕಾರ ಅಂತ ಹೇಳದಲ್ರಿ, ಗಂಟಲಿನ ಮುಂದೆ ಚಿಟ್ಟೆ ಆಕಾರ ಆಗಿರುತ್ತೆ ಅಂತೆ. ಹೊರಗೂ ಕಾಣಿಸ್ತದೇನು ಸರ್ ಅದು? ಇಲ್ಲ, ಹೊರಗೆ ಅದ ಇದು ಅಂದ್ರೆ ಸ್ವೆಲ್ಲಿಂಗ್ ಆದಾಗ ನಿಮಗೆ ಕಾಣ್ಬೋದು, ಬಟ್ ನಾರ್ಮಲಿ ಅದು ಕಾಣಲ್ರಿ. ಬಟ್ ನೀವು ಏನಾರ ನೀರು ಕುಡಿದಾಗ ಅಥವಾ ಏನೋ ಊಟ ಮಾಡ್ಬೇಕಾರೆ ನೀವು ಅದನ್ನ ಕೈ ಮುಟ್ಟಿ ಇದನ್ನ ಮಾಡಿದ್ರೆ ಅದು ಮೂಮೆಂಟ್ ಗೊತ್ತಾಗುತ್ತೆ. ಅದ್ರ ಅಂದ್ರೆ ಈಗ ಟ್ರಾನ್ಸಿಲ್ ಆಕಾರ, ಟ್ರಾನ್ಸಿಲ್ ಬೇರೆ ರೀ, ಥೈರಾಯ್ಡ್ ಬೇರೆ ಬೇರೆ ಬೇರೆ ಬೇರೆ. ಹಲೋ, ಎಸ್ ಜಿ ಎಂ ಆರೋಗ್ಯ ಸಂವಾದ. ಧ್ರುವ ಮಾಡ್ಕೊಟ್ಟಿ ಮಾತಾಡ್ಕೊತೀನಿ. ಇನ್ನೊಂದು ಪ್ರಶ್ನೆ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಹೇಳ್ರಿ. ಈ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡುವುದ್ರ ಬಗ್ಗೆ ಹೇಳಿಲ್ಲ. ಜೆನೆಟಿಕ್ ಫ್ಯಾಕ್ಟರ್ಸ್ ಇಮಿಡಿಯೇಟ್ಲಿ ಕಂಡುಹಿಡಿಬಹುದು ಹುಟ್ಟಿದ ಕೂಸಿಗೆ, ಅದನ್ನು ಒಂದು ಹೇಳ್ಬೇಕಾಗಿತ್ತು. ಆಮೇಲೆ ಬೆಳವಣಿಗೆ ಕುಂಠಿತ ಆಗ್ತದ್ರ ಅದ್ರ ಸಂಬಂಧ ಪ್ರಾಬ್ಲಮ್ ಸದ್ಯಾಗಿ ಹೇಳ್ಬೇಕಿತ್ತು. ಮೊದಲು ಇದು ನೀವು ಹಾರ್ಮೋನ್ ಇಂಜೆಕ್ಷನ್ ಅಂದ್ರಲ್ಲ, ಜನರಲಿ ಈ ಹಾರ್ಮೋನ್ ಇಂಜೆಕ್ಷನ್ನ ತುರ್ತು ಸ್ಥಿತಿಯಲ್ಲಿ ಅಷ್ಟೇ ಕೊಡ್ತೇವೆ ನಾವು. ಈಗ ಅದನ್ನು ಹೇಳಿದೆ ನಾನು, ಮಿಕ್ಸಿಡಿಮಾ ಕೋಮಾ ಅಂಥೇಳಿ, ಅದರಲ್ಲಿ ಡೈರೆಕ್ಟಾಗಿ ರಕ್ತನಾಳದಲ್ಲಿ ತುರ್ತು ಹಾರ್ಮೋನ್ ಇಂಜೆಕ್ಷನ್ ಮಾಡ್ತೇವೆ. ಸೊ ಅದು ಡೋಸ್ ಬಂದುಬಿಟ್ಟು ಜನರಲಿ 500 μg ಈ ಥರ ಕೊಡ್ತೇವೆ, ಟಿಲ್ ಪೇಷಂಟ್ ಇದು ಸ್ಟೇಟಸ್ ಇಂಪ್ರೂವ್ ಆಗೋ ತನಕ, ಆಮೇಲೆ ಸಿಂಪ್ಟಮ್ಸ್ ಎಲ್ಲ ಏನಂತೀರಿ ಕಮ್ಮಿ ಆಗೋ ತನಕ IV ಇಂಜೆಕ್ಷನ್ಸ್ ಅಂತ ಅದನ್ನು ಕೊಡ್ತೇವೆ. ತದನಂತರ ಓರಲಿಗೆ ಶಿಫ್ಟ್ ಆಗ್ತೀವಿ. ಒನ್ಸ್ ಪೇಷಂಟ್ ಇದು ಓರಲ್ ಇಂಟೇಕ್ ತೊಗೊಳೋಕ್ಕೆ ಸಮರ್ಥರಾದಮೇಲೆ ಓರಲ್ ಮೆಡಿಕೇಶನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನೀವು ಅಂದ್ರಿ ಇದು ಅನುವಂಶಿಕ ಬಗ್ಗೆ, ಅದು ಸೊ ಜನರಲಿ ಅದು ಮಕ್ಕಳಲ್ಲಿ ಹುಟ್ಟುವಿನಿಂದನೇ ಬಂದರೆ ಅದಕ್ಕೆ ನಾವು ಕ್ರಿಟಿನಿಸಮ್ ಅಂತ ಹೇಳ್ತೀವಿ. ಸೊ ಅದನ್ನು ಸ್ವಲ್ಪ ನಾವು ಜಾಗೃತವಾಗಿ ಇರಬೇಕು ಕ್ರಿಟಿನಿಸಮ್ ರಿಕಗ್ನೈಸ್ ಮಾಡೋಕ್ಕೆ. ಯಾಕಂದ್ರೆ ಹುಟ್ಟಿದಾಗಿಂದ ಥೈರಾಯ್ಡ್ ಗ್ರಂಥಿ ವಿಫಲವಿದ್ದರೆ ಅದಕ್ಕೆ ನಾವು ಜನ್ಮಜಾತ ಹೈಪೋಥೈರಾಯ್ಡಿಸಮ್ ಅಥವಾ ಕ್ರಿಟಿನಿಸಮ್ ಅನ್ನುತ್ತೇವೆ. ಶಿಶು ಅಥವಾ ಚಿಕ್ಕ ಮಕ್ಕಳಲ್ಲಿ ಇದರ ಲಕ್ಷಣಗಳೆಂದರೆ ಮಂದ ಬುದ್ಧಿ, ಬೆಳವಣಿಗೆ ನಿಧಾನಗೊಳ್ಳುವುದು, ತೂಕ ಹೆಚ್ಚಳದ ಕೊರತೆ, ಚಾಚಿಕೊಂಡಿರುವ ಮತ್ತು ದೊಡ್ಡದಾದ ನಾಲಿಗೆ, ಮಲಬದ್ಧತೆ ಇತ್ಯಾದಿಗಳು. ಹಾಗೂ ಶಾಲಾ ಮಕ್ಕಳಲ್ಲೂ ಕೂಡ ಇದು ಕಾಣ್ಬೋದು. ಅವರಲ್ಲಿ ಲಕ್ಷಣಗಳೆಂದರೆ ಕಳಪೆ ಶಾಲಾ ಕಲಿಕೆಯ ಸಮರ್ಥಗಳು, ಮಾನಸಿಕ ಬೆಳವಣಿಗೆಯಲ್ಲಿ ದುರ್ಬಲತೆ, ಕಳಪೆ ಬುದ್ಧಿವಂತಿಕೆ ಅಂದರೆ ಪೂರ್ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಹೇಳ್ತೀವಿ. ಸರ್ಜರಿ ಅದೇ ಸರ್ಜರಿ ಈಗ ನೀವು ಕೇಳಿದ್ರಿ ಅದು ಗೋಯ್ಟರ್ ಅಥವಾ ಗಳಗಂಡ, ಅದನ್ನ ಯಾವಾಗ ಥೈರಾಯ್ಡ್ ಗ್ರಂಥಿಯ ಹಿಗ್ಗುವಿಕೆಯಿಂದ ಕುತ್ತಿಗೆಯಲ್ಲಿ ಊತಕ್ಕೆ ನಾವು ಗಳಗಂಡ ಅನ್ನುತ್ತೇವೆ. ಇದಕ್ಕೆ ಪ್ರಮುಖ ಕಾರಣಗಳೆಂದ್ರೆ ಅಯೋಡಿನ್ ಕೊರತೆ, ಗ್ರೇವ್ಸ್ ಕಾಯಿಲೆ, ಪಿಟ್ಯೂಟರಿ ಗ್ರಂಥಿಯ ಕಾಯಿಲೆ ಇತ್ಯಾದಿಗಳು ಇರ್ಬೋದು. ಸೊ ಯಾವಾಗ ಈಗ ಮೆಡಿಸಿನ್ ಇಂದ ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇಂದ ಟ್ರೀಟ್ ಮಾಡಕ್ ಆಗಿದ್ದಿಲ್ಲ, ಹಾಗೂ ಅದು ಸ್ವೆಲ್ಲಿಂಗ್ ತುಂಬಾ ದೊಡ್ಡದಾಗಿದ್ದಾಗ ಅದರದೇ ಆದ ಪರಿಣಾಮಗಳು ಸ್ಟಾರ್ಟ್ ಆಗುತ್ತೆ. ಈಗ ನುಂಗೋದಕ್ಕೆ ಕಷ್ಟ ಆಗುತ್ತೆ. ಆಗ ಕೆಲವೊಮ್ಮೆ ಇದು ಅಂತೇವೆ ನಾವು ವೋಕಲ್ ಕಾರ್ಡ್ ಪ್ಯಾರಲೈಸ್ ಅಂತೇಳಿ, ಪಾರ್ಶ್ವಾಯು, ಧ್ವನಿ ಪೆಟ್ಟಿಗೆ ಪಾರ್ಶ್ವಾಯು ಆಗೋ ಚಾನ್ಸಸ್ ಅವೆಲ್ಲ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮತ್ತೆ ಸರ್ಜರಿ ಮಾಡಿಸ್ಕೊಳ್ಳೋದು ಉತ್ತಮ. ಆರೋಗ್ಯ ಸಂವಾದ. ಹಲೋ ರೀ. ಹಾ ಹೇಳ್ರಿ, ಯಾರು ಮಾತಾಡೋದು? ನಾವ್ ಇಲ್ಲಿ ರಾಯಬಾರಿಂದ ಭೀಮರಾವ್ ಕೊಂಪಟೆ ಮಾತಾಡುದ್ರಿ. ಹಾ ಕೇಳ್ರಿ ಕೇಳ್ರಿ. ಥೈರಾಯ್ಡ್ ಕಾಯಿಲೆ ಇದು ಮಾರಣಾಂತಿಕರಣ ಅಲ್ರಿ? ಮಾರಣಾಂತಿಕನ ಈ ಕಾಯಿಲೆ. ನೀವು ಎರಡು ಇದನ್ನ ಹೇಳಿದೆ ನಾನು, ತುರ್ತು ಸ್ಥಿತಿಗಳನ್ನು. ಒಂದು ಥೈರಾಯ್ಡ್ ತೀರಾ ಕಮ್ಮಿ ಆದ್ರೆ, ಹಾಗೂ ಒಂದು ಥೈರಾಯ್ಡ್ ತುಂಬಾ ಜಾಸ್ತಿ ಆದ್ರೆ ರಕ್ತದಲ್ಲಿ. ಸೊ ಅವೆರಡು ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಪಡೆಯದಿದ್ದರೆ ಎರಡೂ ಮರಣಾಂತಿಕ ಆಗಬಹುದು. ಹಾಗಾಗಿ ಆ ಎರಡು ಕಂಡೀಷನ್ಗಳನ್ನ ನಾವು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಬೇಕಾಗುತ್ತೆ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹೇಳಿ. ರೇಡಿಯೋ ಸ್ವಲ್ಪ ಯಾವೂರಿಂದ? ಯಾವ ಊರಿಂದ ಮಾತಾಡ್ಲಿಕ್ಕೆ ತಿರಿ ಬನ್ನಂಜಯ್ ಅವರು? ನಿಮ್ಮ ಪ್ರಶ್ನೆ ಇನ್ನೂ ಕೇಳ್ರಿ. ನಮಸ್ತೆ ನಮಸ್ತೆ, ಹೇಳ್ರಿ. ಕೈ ಕಾಲು ಅಲ್ಲ, ಅದಕ್ಕೆ ಬೇರೆ ಕಾರಣಗಳು ಇರ್ಬೋದು, ಆದ್ರೆ ಒಂದ್ ಕಾರಣ ಥೈರಾಯ್ಡ್ ಇರ್ಬೋದು. ಥೈರಾಯ್ಡ್ ಫಂಕ್ಷನಿಂಗ್ ಜಾಸ್ತಿ ಆಯ್ತು, ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ರಕ್ತದಲ್ಲಿ ಜಾಸ್ತಿ ಆಗಿದ್ರೆ ಆ ತರ ನಡುಕು ಬರಬಹುದು. ಅದಕ್ಕೆ ನಾವು ಅದೇ, ಇದು ಒಂದು ಕಾರಣ, ಇದು ಹೈಪರ್ ಥೈರಾಯ್ಡಿಸಮು ಒಂದು ಕಾರಣ. ಅದಲ್ಲದೆ ಶುಗರ್ ತೀರಾ ಕಮ್ಮಿ ಆದಾಗ ಟ್ರೆಮರ್ಸ್ ಅಂತ ಹೇಳ್ತೀವಿ ನಾವು ಅದ ನಡುಕಿಗೆ ಇಂಗ್ಲೀಷಲ್ಲಿ. ಸೊ ಅದು ಒಂದು ಕಾರಣ. ಆಮೇಲೆ ಕೆಲವೊಂದು ನರದೋಷ ರಿಲೇಟೆಡ್ ಸಮಸ್ಯೆಗಳು ಆದರೂ ಅದು ಆಗ್ಬೋದು. ಸೊ ನಡುಕ ಬರೇ ಥೈರಾಯ್ಡ್ದೇ ಅಂತ ಹೇಳಕ್ ಬರೋಲ್ಲ, ಸುಮಾರು ಕಾರಣಗಳಿದ್ದಾವೆ. ಅದೇ ಸುಮಾರು ಕಾರಣಗಳಿದಾವ್ ರೀ, ಅದಕ್ಕೆ ನೀವು ಅದ ಪರೀಕ್ಷೆ ಮಾಡಿಸಿದ್ರೆ ಅಟ್ಲೀಸ್ಟ್ ಯಾವ ಕಾರಣ ಅಂತ ಗೊತ್ತಿಡಬಹುದು. ಧನ್ಯವಾದ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾ ಹೇಳ್ರಿ, ಯಾರು ಮಾತಾಡೋದು? ಪುಷ್ಪಾ ಅಂತ ರೀ, ಹಾವೇರಿಂದ. ಪ್ರಶ್ನೆ ಕೇಳ್ರಿ ಪುಷ್ಪ. ನಮ್ ತಂಗಿಯರ್ಗೆ ಥೈರಾಯ್ಡ್ ಐತ್ರಿ, ಗಂಟ್ಲ ಆಪರೇಷನ್ ಆಗೈತ್ರಿ. ಅವ್ರೇನ ಗಟ್ಟಿ ಅಂದ ಏನ್ ನುಂಗಾಕ ಬರಂಗಿಲ್ಲ ಅಂತಾರಿ. ಉದುರಂದ ಅನ್ನ, ಆಮೇಲೆ ಎಟ್ಟೆ ಅಂದ ರೊಟ್ಟಿ, ಚಪಾತಿ. ಗಂಟ್ಲನ ಗಡ್ಡೆ ಇತ್ತಂತರಿ ಸರ್, ಆಪರೇಷನ್ ಏನ ಆಗೈತ್ರಿ ಇದು ಗಂಟ್ಲ ಕೆಂಪಾಗ? ಈಗ ಆಹಾರ ಸೇವನೆ ಬೇಕಾದ್ರೆ ಕೆಮ್ತಾರ್ರಿ ಅವರು? ಕೆಮ್ಮೋದು ಆ ತರ ಏನಾರ ಆಗುತ್ತಾ? ಯಾವಾಗ ನೆಗಡಿ ಅದ ಕೆಮ್ತಿರ್ತಾರ? ಅಲ್ಲ ನೆಗಡಿ ಅಲ್ರಿ, ಈಗ ಜನರಲಿ ನೀರ್ ಕುಡಿಯಬೇಕಾರೆ ಅಥವಾ ಆಹಾರ ಸೇವನೆ ಹಂಗೆಲ್ಲ ಕೆಮ್ತಾರ್ರಿ. ಉಸಿರಾಟನ ಒಂದೊಮ್ಮೆ ಉಸಿರುಗಡ್ತಂಗ ಆಕತ್ರಿ ಮಲ್ಕಂಡಾಗ. ಓಕೆ. ಸೊ ಇದು ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಥೈರಾಯ್ಡ್ ಶಸ್ತ್ರಚಿಕಿತ್ಸೆ ದುಷ್ಪರಿಣಾಮಗಳೇನು? ಸೊ ಇದು ಹೈಪೋಕ್ಯಾಲ್ಸಿಯಮ್ ಆಗ್ಬೋದು, ಅಂದರೆ ರಕ್ತದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗೋದು. ಇದರಿಂದ ಸ್ನಾಯು ಸೆಳೆತೆ ಹಾಗೂ ಮಾಂಸಖಂಡದಲ್ಲಿ ಬಿಗಿತ, ಬಾಯಿಯ ಸುತ್ತ ಜುಮ್ಮನಿಸುವಿಕೆ, ಧ್ವನಿ ಪೆಟ್ಟಿಗೆ ಪಾರ್ಶ್ವಾಯು, ಥೈರಾಯ್ಡ್ ಹಾರ್ಮೋನ್ ಕೊರತೆ ಇತ್ಯಾದಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಪೇಷಂಟಲ್ಲಿ ಈ ಧ್ವನಿ ಪೆಟ್ಟಿಗೆ ಪಾರ್ಶ್ವಾಯು ಆಗಿರೋ ಚಾನ್ಸಸ್ ಭಾಳ ಇದೆ. ಹಂಗಾಗಿ ನೀವು ಇಮಿಡಿಯೇಟ್ ಆಗಿ ಒಮ್ಮೆ ಎಲ್ಲೇ ಆಪರೇಷನ್ ಮಾಡಿಸ್ಕೊಂಡಿದ್ರಿ ಅಲ್ಲಿ ಕನ್ಸಲ್ಟ್ ಮಾಡಿ, ಬೇಕಿದ್ರೆ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲಲ್ಲೂ ಬಂದು ತೋರಿಸ್ಕೋಬಹುದು ಒಮ್ಮೆ. ಅದೇ ಅದೇ ಥೈರಾಯ್ಡ್, ಈಗ ಒನ್ಸ್ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಥೈರಾಯ್ಡ್ ಹಾರ್ಮೋನ್ ಕೊರತೆ ಇರುತ್ತೆ, ಹಾಗಾಗಿ ಅದನ್ನ ನಾವು ಡೈಲಿ ಮೆಡಿಸಿನ್ ನೀವು ತಗೋಬೇಕಾಗತ್ತೆ. ಒಮ್ಮೆ ಚೆಕ್ ಮಾಡಿಸ್ಕೊಂತಾರ್ರಿ ಅವ್ರು, ನಾರ್ಮಲ್ ಐತೆ ಅಂತಿರ್ತಾರೆ, ಒಮ್ಮೆ ಜೋರ್ ಆಗೈತಿ ಅಂತಿರ್ತಾರೆ. ಏನ್ ಜಾಸ್ತಿ ತಿಂದ್ರೆ ಜೋರ್ ಆಕತ್ರಿ ಸರ್? ಥೈರಾಯ್ಡ್ ಅಲ್ಲ, ಟಿ ಎಸ್ ಎಚ್ ಲೆವೆಲ್ಸ್ ನಿಮ್ ನಾರ್ಮಲ್ ಇರ್ಬೋದು, ಬಟ್ ಅವ್ರಿಗೆ ನುಂಗಕ್ ಆಗ್ಲಾರದ್ದು ಅದು ಪ್ರಾಬಬ್ಲಿ ಇದು ವೋಕಲ್ ಕಾರ್ಡ್ ಪ್ಯಾರಲೈಸ್ ಅಂದ್ರೆ ಧ್ವನಿ ಪೆಟ್ಟಿಗೆ ಪಾರ್ಶ್ವಾಯು ಅಂತ ಹೇಳ್ತೀವಿ, ಅದು ಆಗಿರೋ ಚಾನ್ಸಸ್ ಇರ್ಬೋದು. ಹಾಗಾಗಿ ಒಮ್ಮೆ ನೀವು ಬಂದು ಟೆಸ್ಟ್ ಮಾಡಿಸ್ಕೊಳೋದು ಒಳ್ಳೇದಮ್ಮ. ಧ್ವನಿ ಬಗ್ಗೆ ರೀ, ಧ್ವನಿ ಪೆಟ್ಟಿಗೆಯ ಬಗ್ಗೆ ಅಂತ ಹೇಳ್ತಾರ ಅವರು. ಹೌದಾ? ಹೌದಾ, ಅದನ್ನ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ, ರೇಡಿಯೋ ದೂರ ಇಡಬೇಕ್ರಿ. ನಾವು ದಾವಣಗೆರೆ ಅಂತ ಮಾತಾಡ್ತಾ ಇರೋದು. ಹೆಸರು ಗೌರಮ್ಮ ಅಂತ. ಹಾ ಗೌರಮ್ಮ, ಪ್ರಶ್ನೆ ಕೇಳ್ರಿ. ನಾನು ಇವಾಗ 6 ಮಂತ್ ಇಂದಲೇ ನನಗೆ ಥೈರಾಯ್ಡ್ ಬಂದಿದೆ ಅಂತ ಗೊತ್ತಾಯ್ತು. ಅದು ಟ್ರೀಟ್ಮೆಂಟ್ ತಗೊಂತಾನೆ, 3 ಮಂತ್ ಗುಳಿಗೆ ತಗೊಂತಾನೆ ಬಂದ್ರು. ನನಗೆ ಗಡ್ಡೆ ಇತ್ತು, ಅದು ಇವಾಗ ದೊಡ್ಡದಾಗ್ತಾ ಇದೆ. ಆಮೇಲೆ ಇವಾಗ ನಾನು ಊಟ ಮಾಡ್ತಾ ಇರೋ ಆಹಾರನು ಅದಕ್ಕೆ ತಾಗುತ್ತೆ. ಅಂತ ಫೀಲ್ ಆಗ್ತಾ ಇದೆ. ಅವಾಗವಾಗ ಕೆಮ್ತೀನಿ, ಆಮೇಲೆ 10 ನಿಮಿಷಕ್ಕೊಮ್ಮೆ ನೀರ್ ಕುಡಿಲೇಬೇಕು. ನೀರ್ ಕುಡದೇ ಇದ್ರೆ ಜಾಸ್ತಿ ಕೆಮ್ ಬರುತ್ತೆ. ಇದನ್ನ ನಾನ್ ನಮ್ ಟ್ರೀಟ್ಮೆಂಟ್ ತಗೊಳ್ಳೋ ಡಾಕ್ಟರ್ ಹತ್ರ ಹೇಳಿದ್ರೆ ಏನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ನೆಕ್ಸ್ಟ್ ಅದು ಗಡ್ಡೆ ದೊಡ್ಡದಾಗ್ತಾ ಇದೆ ಆ ರೀತಿ ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ರಿ ಹೇಳ್ತಾ ಇದ್ದಾರೆ. ನನ್ಗೆ ಏನ್ ಇವಾಗ ಸಜೆಷನ್? ಅದ್ರ ಬಗ್ಗೆ ನಿಮಗೆ ಅಲ್ಲ, ಈಗ ಫಸ್ಟ್ ಟೈಮ್ ನೀವು ಡಾಕ್ಟರ್ ಹತ್ರ ಹೋದಾಗ ಏನ ಡಯಾಗ್ನೋಸ್ ಮಾಡಿದ್ರಮ್ಮ? ಅಂದ್ರೆ ಥೈರಾಯ್ಡ್ ಕಮ್ಮಿ ಇದೆ ಅಂತ ಹೇಳಿದ್ರು, ಏನಂದಿದ್ರು? ಇನ್ನು ನೀವು ಗಂಟಾಗೆ ಹೋಗಿದ್ರು, ಕತ್ನಲ್ಲಿ ಗಂಟಾಗೆ ಹೋಗಿದ್ರು. ಅವಾಗ ಬಾವು ಬಂದಿತ್ತು, ಬಾವು ಬಂದಿತ್ತು ಅಕ್ಕ ಪಕ್ಕ ಎಲ್ಲ ಒಂಚೂರು ನನ್ಗೆ ಅಸಾಮಾನ್ಯ ಅನ್ನೋ ರೀತಿ ಬಾವು ಬಂದಿತ್ತು. ಹೋಗಿದ್ದೆ ನಾನು, ಅವಾಗ ನನ್ಗೆ ಸ್ವಲ್ಪ ಎಷ್ಟೋ ಎಂಎಂ ಸಣ್ಣದ್ ಗಂಟಿದೆ, ಅದು ಇದು ಟ್ಯಾಬ್ಲೆಟ್ ತಗೊಳ್ರಿ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಅದನ್ನ ನಿಯಮಿತವಾಗಿ ನಾನು ಗುಳಿಗೆಯನ್ನ ಎಲ್ಲ ತಗೊಂಡ್ರು, ನನ್ಗೆ ಅದು ಗಂಟು ದೊಡ್ಡದಾ ಆಗ್ತಾ ಇದೆ, ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಆಯಾಸ ಆಗ್ತಾ ಇದೆ. ಇವಾಗ ನಿಮ್ದು ಏನಂದ್ರೆ ಥೈರಾಯ್ಡ್ ಕಾರ್ಯಪರೀಕ್ಷೆಗಳು ಒಂದು ನಮಗೆ ಅದರದ್ದು ಡೀಟೇಲ್ಸ್ ಇಂಪಾರ್ಟೆಂಟ್, ಹಾಗೂ ಇದಲ್ಲದೆ ಥೈರಾಯ್ಡ್ ಸ್ಕ್ಯಾನ್ ಮಾಡೋದು ಒಂದು ಸೂಕ್ತ ನಿರ್ಧಾರ ಅನಿಸುತ್ತೆ. ಯಾಕಂದ್ರೆ ನಾನು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ವ್ಯಾಲ್ಯೂಸ್ ನೋಡ್ಲಾರ್ದೆ ನಿಮ್ಗೆ ಏನಾಗಿದೆ ಅಂತ ಹೇಳೋದು ಇದು. ಯಾಕಂದ್ರೆ ಈಗ ಗಲಗಂಡ ಅಂದ್ರೆ ನಿಮಗೆ ಗ್ವಾಯ್ಟರ್ ಆಗಿದೆ ಅಂತ ಅನ್ಸುತ್ತೆ ನಿಮ್ ಸಿಂಪ್ಟಮ್ಸ್ ಹೇಳೋದು ನೋಡಿದ್ರೆ. ಸೊ ಗ್ವಾಯ್ಟರ್, ಹಾ ಅದೇ, ಗ್ವಾಯ್ಟರಿಗೆ ಕಾರಣಗಳು ಪ್ರಮುಖ ಇದಾವೆ. ಈಗ ಅಯೋಡಿನ್ ಕೊರತೆ ಇರ್ಬೋದು, ಅಥವಾ ಗ್ರೇವ್ಸ್ ಕಾಯಿಲೆ ಇರ್ಬೋದು, ಅಥವಾ ಪಿಟ್ಯುಟರಿ ಗ್ರಂಥಿಯ ಕಾಯಿಲೆನೇ ಇರ್ಬೋದು. ಸೊ ಇದಕ್ಕೆ ನಿಮ್ದು ಕೆಲವೊಂದು ರಕ್ತ ಪರೀಕ್ಷೆ ಏನು ಮಾಡಿದ್ದಾರೆ ಅದನ್ನ ನೋಡಿ ನೆಕ್ಸ್ಟ್ ಏನ್ ಮಾಡಬೇಕು ಅದನ್ನ ನಾವು ಡಿಸೈಡ್ ಮಾಡಬಹುದು. ತೀವ್ರತೆಯ ಆಧಾರದ ಮೇಲೆ ಸ್ಕ್ಯಾನಿಂಗ್ ಕೂಡ ಮಾಡಬಹುದು ಅನ್ನೋ ವಿಷಯವನ್ನ ಡಾಕ್ಟರ್ ಮೊದಲು ಹೇಳಿದ್ರು. ಹೌದು ಸರ್, ನಮ್ಗೆ ಸ್ಕ್ಯಾನಿಂಗ್ ಮಾಡಿದರೆ ಸೂಜಿ ಪರೀಕ್ಷೆ ಅಂತ ಸ್ಕ್ಯಾನಿಂಗ್ FNAC ಅಂತ ಹೇಳ್ತೀವಿ. ಹೌದು, ಸೂಜಿ ಪರೀಕ್ಷೆ FNAC ಅದನ್ನು ಮಾಡಿದರೆ ಆ ಗಡ್ಡೆಯಲ್ಲಿ ಅಂತದ್ದು ಹಾರ್ಮ್ ಆಗೋ ಅಂತ ಯಾವುದೇ ಅಣು ಇಲ್ಲ. ಸೊ ಅದರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ತೊಂದರೆ ನೀವು ಹೋಗಿ ಮೀನ್ಸ್ ಅವ್ರು ತಳ್ತಾ ಇದಾರೆ, ಪರವಾಗಿಲ್ಲ, ಅದೇನು ನಿಮ್ಗೆ ಹಾರ್ಮ್ ಆಗಲ್ಲ ಮುಂದುವರೆದಿದ್ದಾಗ ಇನ್ನೊಮ್ಮೆ ನೀವು ಫಸ್ಟ್ ಇಂದ ಟೆಸ್ಟ್ ಮಾಡಿಸಿ ಟ್ರೀಟ್ಮೆಂಟ್ ತಗೊಳೋದು ಉತ್ತಮ ಅನಿಸುತ್ತೆ. ಯಾಕಂದ್ರೆ ಈಗ ಅದು ಮಲ್ಟಿಪಲ್ ಇಶ್ಯೂಸ್ ಇರೋದ್ರಿಂದ ಈಗ ನೀವು ಫಸ್ಟ್ ಬಾವು ಆಗಿತ್ತು ಹೋಗಿದ್ರಿ, ಆಮೇಲೆ ಬಾವು ದೊಡ್ಡದಾಗಿದೆ, ಆಮೇಲೆ ನಿಮ್ದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ವ್ಯಾಲ್ಯೂಸ್ ನಮಗೆ ಅದು ನಮ್ಮಲ್ಲಿದ್ರೆ ನಾವು ಅಟ್ಲೀಸ್ಟ್ ಅದನ್ನ ನಿಮ್ಗೆ ಹೇಳ್ಬೋದು ನೆಕ್ಸ್ಟ್ ಏನ್ ಮಾಡಿ ಅಂತೇಳಿ. ಅದಿಲ್ಲದೆ ನಾನು ಅಡ್ವೈಸ್ ಮಾಡೋದು ಕಷ್ಟ ಆಗುತ್ತೆ. ಏನಂದ್ರಿ? ಬ್ಲಡ್ಡಲ್ಲಿ ತೋರಿಸ್ತಾ ಇಲ್ಲ ಥೈರಾಯ್ಡ್ ಇದೆ ಅಂತ. ಹಂಗಿದ್ರೆ ಥೈರಾಯ್ಡ್ ಮೆಡಿಕೇಶನ್ಸ್ ನಿಮಗೆ ಹಾಕಿದ್ದಾರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ ಅವರು ಜನರಲಿ. ಓಕೆ, 1.6 ಮೈಕ್ರೋಗ್ರಾಮ್ ಪರ್ kg ಪರ್ ಡೇ ಅಂತ ಅದನ್ನ ಡೋಸ್ ಹಾಕಿರ್ತೀವಿ. ಸೊ ಅದನ್ನ 6-8 ಮಂತ್ಸಿಗೊಮ್ಮೆ TSH ನೋಡ್ಕೊಂಡು ಹೆಚ್ಚು ಮಾಡ್ಕೊಂತ ಹೋಗಿರ್ತೀವಿ. ಸೊ ಅದು ಅದಾದ್ರೂ ಇನ್ನೂ ಬಾವು ಬರ್ತಾ ಇದೆ ಅಂದ್ರೆ ಒಂದು ಬೆಟರ್ ಅಂದ್ರೆ ಇನ್ನೊಮ್ಮೆ ನೀವು ಕನ್ಸಲ್ಟ್ ಮಾಡೋದು ಬೆಟರ್ ಅಮ್ಮ. ಇವಾಗ ನಾವು ಹೋಗ್ತಾ ಇರೋ ದಾವಣಗೆರೆಯಲ್ಲಿ ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ, ಅಥವಾ ನಿಮ್ಮ ಹತ್ರ ಏನಾದ್ರೂ STM ಇಲ್ಲೂ ಬರಬಹುದು. ನಿಮಗೆ ಏನು ಸಮಯದ ಅಭಾವ ಇಲ್ಲ ಅಂದ್ರೆ ಇಲ್ಲೂ ಬಂದು ತೋರಿಸ್ಕೋಬಹುದು, ಅದೇನು ಇದು ಏನಿಲ್ಲ. ಇಲ್ಲ, ನಿಮ್ಗೆ ಅದನ್ನ ಪರೀಕ್ಷೆ ಮೇಡಮ್ ಮಾಡಿದ್ಮೇಲೆ ಹೇಳಿಕ್ ಸಾಧ್ಯ ಅಂತಾರೆ. ಹೌದು ಹೌದು, ಯಾಕಂದ್ರೆ ಅದು ಡೀಟೇಲ್ಸ್ ಇಲ್ಲದೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಇದಾಗತ್ತೆ. ಬಟ್ ಅವ್ರು ಹೇಳೋದು ನೋಡಿದ್ರೆ ಮೋರ್ ಲೈಕ್ಲಿ ಅದು ಅಯೋಡಿನ್ ಡೆಫಿಷಿಯನ್ಸಿ ಇಂಡ್ಯೂಸ್ಡ್ ಗ್ವೈಟರ್ ತರ ಅನಿಸ್ತಾ ಇದೆ. ಯಾವುದಕ್ಕೂ ಪರೀಕ್ಷೆ ಮಾಡಿಸ್ಕೊಳ್ರಿ ಗೌರಮ್ಮ, ಧನ್ಯವಾದ. ಕೊನೆಯ ಕರೆ, ಸಮಯ ಆಗ್ತಾ ಬಂತು. ಯಾರು ಮಾತಾಡೋದು? ಮಂಜುನಾಥ್ ನಾಳೆಗರ್ ಅಂತ. ಹಳೆ ಹುಬ್ಳಿಯಿಂದ ರೀ. ಮಂಜುನಾಥ್ ಪ್ರಶ್ನೆ ಲಘು ಕೇಳ್ಬೇಕು, 7:30 ಆಗಿದೆ. ಈಗ ಮಾಹಿತಿ ಕೊಟ್ಟಾರ, ಈಗ ಸಮಯ ಮುಗಿಲಿಕ್ ಬಂದದ. ಕೊನೆ ಕರೆ ಅಂತ ತಗೊಂಡಿದ್ದೆ. ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ನೀವು. ಥೈರಾಯ್ಡ್ ಬರ್ಲಾರ್ದಂಗ ಅಂತೂ ಏನ್ ಮಾಡಕ್ ಆಗಲ್ಲ. ಬಂದ್ಮೇಲೆ ಅದರ ಲಕ್ಷಣಗಳನ್ನು ಇಮಿಡಿಯೇಟ್ ನೀವು ಕಂಡುಹಿಡ್ಕೊಂಡು ನಿಮ್ಮ ವೈದ್ಯರ ಸಹಾಯ ಪಡೆಯೋದು ಬೆಟರ್. ಧನ್ಯವಾದ. ಇಷ್ಟೊತ್ತು ಅನೇಕ ಕರೆಗಳನ್ನ ತಗೊಂಡ್ವಿ, ಸಾಕಷ್ಟು ಒಳ್ಳೆಯ ಉತ್ತರಗಳನ್ನು ನೀಡಿದ್ರಿ ಡಾಕ್ಟರ್. ಥೈರಾಯ್ಡ್ ಗ್ರಂಥಿಯ ತುರ್ತು ಸಮಸ್ಯೆಗಳ ಬಗ್ಗೆ ಇಷ್ಟೊತ್ತು ಶ್ರೋತೃಗಳೇ ನಿಮಗೆ ಉತ್ತರ ನೀಡಿದವರು ಡಾಕ್ಟರ್ ವಿನಯ್ ಕುಮಾರ್ ಎಸ್ ಅವರು. ಅವರು ವಾರದ ಪ್ರತಿದಿನವೂ ಲಭ್ಯರಿರ್ತಾರೆ. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-7477-7777-7138-7000. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ಅಯೋಡಿನ್ ಸಮೃದ್ಧ ಆಹಾರ ಯಾವುವು? ಮತ್ತೊಮ್ಮೆ ಕೇಳ್ರಿ, ಅಯೋಡಿನ್ ಸಮೃದ್ಧ ಆಹಾರ ಯಾವುವು? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳಿಸಬೇಕು. ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವಂತಹ ವಿಳಾಸಕ್ಕೆ ಕಳುಹಿಸ್ರಿ. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ದಿನಾಂಕ 13/6/2023 ಕೇಳಿದ ಪ್ರಶ್ನೆ, ಕ್ಷಯರೋಗ ಅಥವಾ TB